ಬಿ ಎ ಮಾಡಿದ್ದೆ. ಜಾಬ್ ಅಂದ್ರೆ ಗೌರ್ಮೆಂಟ್ ಜಾಬ್ ಸಿಗೋದ್ ಕಷ್ಟ ಆಗಿದ್ರಿಂದ ಕೃಷಿಯಲ್ಲೇ ಆಸಕ್ತಿ ಇತ್ತು, ಹಾಗಾಗಿ ಕೃಷಿಯನ್ನೇ ಮುಂದುವರೆಸ್ಕೊಳೋಣ ಅಂತ ತೀರ್ಮಾನ ತಗೊಂಡು. ಕೃಷಿ ಮುಂದುವರ್ಸಿದ್ರಿ, ಆದ್ರೂ ನಿರ್ವಹಣೆ ಪ್ರಾರಂಭದಲ್ಲಿ ನಿಮ್ಗೆ ಕಷ್ಟ ಆಗಿತ್ತು ಅಂತ ಹೇಳಿದ್ರಿ, ಯಾವ ರೀತಿ ಅದನ್ನ ನೀವು ಕಷ್ಟನ ಇಷ್ಟ ಮಾಡಿಕೊಂಡು ಈ ಮಟ್ಟಕ್ಕೆಲ್ಲ ನೀವು ಬೆಳೆದಿದ್ದೀರಾ ಅನ್ನೋದನ್ನ ನಮ್ಮ ರೈತರಿಗೆ ಹೇಳ್ತೀರಾ? ಈಗ ನಾನು ಬಂದಾಗ ನನಗೆ ತುಂಬಾನೇ ಆದ್ರೂ ಅನುಭವನೇ ಇರಲಿಲ್ಲ. ಫಸ್ಟಿಗೆ ನಮ್ಮ ಅಣ್ಣವರು ನಮ್ಮ ಮಾವರ ಸಹಕಾರದಿಂದ ನಾನು ಅವಾಗ ಲೇಬರ್ಸಿಗೆ ಏನ್ ತೊಂದರೆ ಇರಲಿಲ್ಲ. ಲೇಬರ್ಸ್ಗಳಿದ್ರು, ತೋಟ ಕಾಯಕ್ಕಿದ್ರು, ಹಸುಗಳಿದ್ವು, ಹಸುಗಳನ್ನ ಮೇಂಟೈನ್ ಮಾಡಕ್ಕಿದ್ರು. ಹಂಗಾಗಿ ಫಸ್ಟ್ಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರ ಹತ್ರ ಕೆಲಸ ಮಾಡಿಸೋದನ್ನ ಫಸ್ಟ್ ಕಲ್ತ್ಕೊಂಡೆ. ಕಲ್ತ್ಕೊಂಡ್ಮೇಲೆ ಅವ್ರ ಹತ್ರ ಕೆಲಸ ಹೇಗ್ ಮಾಡಿಸ್ಬೇಕು, ಹೆಂಗೆ ನಿರ್ವಹಣೆ ಮಾಡಬೇಕು ತೋಟನ ಅನ್ನೋದನ್ನ ಫಸ್ಟ್ ತಿಳ್ಕೊಂಡೆ. ಅದರಿಂದ ನನಗೆ ಬರ್ತಾ ಬರ್ತಾ ನನ್ನ ಅನುಭವಕ್ಕೆ ಬಂತು, ಯಾವ ಟೈಮಿಗೆ ಯಾವ ಗೊಬ್ಬರ ಹಾಕ್ಬೇಕು, ನೀರೆಷ್ಟು ಬಿಡಬೇಕು, ಅದನ್ನೆಲ್ಲ ಅವ್ರ ಮಾರ್ಗದರ್ಶನದಲ್ಲೇ ತಿಳ್ಕೊಂಡು ಈಗ ನಾನು ಸ್ವಂತವಾಗಿ ಒಂದೆರಡೇ ವರ್ಷಕ್ಕೆ ನಾನು ಸ್ವಂತವಾಗಿ ನಾನೇ ಮಾಡ್ಕೊಂತ. ಓದಿದ್ದೆ ಬೇರೆ, ಕೃಷಿನೇ ಬೇರೆ, ಏನ್ ಅನಿಸ್ತು ನಿಮಗೆ? ಜೊತೆಗಿರೋರು ಏನ್ ಕೃಷಿ ಮಾಡ್ತೀಯ ಅಂತ ಅಂದ್ರು, ಅಥವಾ ನಿಮ್ಗೆ ಆ ಸಂದರ್ಭದಲ್ಲಿ ಏನ್ ಅನಿಸ್ತು? ಇಲ್ಲ ಬಂದು ಹೆಂಗೆ ಮಾಡ್ತಾನೆ ಅಂತ ಕೆಲವರು ಅನುಮಾನ ಪಟ್ಟಿದ್ ನಿಜ, ಬಟ್ ಅದು ಅಡ್ಜಸ್ಟ್ ಆದ್ಮೇಲೆ ಇದಕ್ಕಿನ್ನೂ ಒಳ್ಳೇದು ಬೇರೆ ಇಲ್ಲ ಅಂತಾರೆ. ಈಗ ನನ್ನ ಫ್ರೆಂಡ್ಸ್ ಕೆಲವರು ಸಾಫ್ಟ್ವೇರ್ ಆಗಿದ್ದಾರೆ, ಇಲ್ಲಿರೋರೆ ನನ್ನ ಅಣ್ಣ ತಮ್ಗಳು ಅವರೆಲ್ಲ ಸಾಫ್ಟ್ವೇರ್, ಏ ನಿಂದೆ ಚೆನ್ನಾಗಿದೆ ಜಾಬು ಅಂತ ಒಂದು ಹೆಚ್ಚು ಕಮ್ಮಿ ನಾನು ಸಾಫ್ಟ್ವೇರ್ ಆದಾಯ ತಗೊಂತ ಇದ್ದೀನಿ. ಅಂದ್ರೆ ಕೃಷಿ ಮಾಡಿ ತಾವೇನು ಲಾಸ್ ಆಗಿಲ್ಲ? ಲಾಸ್ ಅಂತೂ ಆಗಿಲ್ಲ, ಉತ್ತಮವಾಗಿ ಉತ್ತಮ ಜೀವನವನ್ನು ಕೂಡ ನಡೆಸ್ತಾ ಇದ್ದೀರಾ? ಹೌದು, ಅತ್ಯುತ್ತಮವಾದ ಜೀವನನೇ ನಡೆಸ್ತಾ ಇದ್ದೀನಿ. ಕೃಷಿ ಬಗ್ಗೆ, ಈ ತೋಟದ ಬಗ್ಗೆ ಮಾತಾಡೋದಾದ್ರೆ, ಎಕರೆಗೆ ಅಂದ್ರೆ ಎಷ್ಟು ಗಿಡಗಳನ್ನು ನೆಟ್ಟಿದಿರಿ, ಅದ್ರದ್ದು ಯಾವ ರೀತಿ ಅದಕ್ಕೆ ಪೋಷಣೆ ಹೆಂಗ್ ಮಾಡಿದಿರಿ, ಯಾವ ತಳಿ ಹಾಕಿದಿರಿ, ಹೇಗೆ ನಿಮ್ಗೆ ಇದರ ನಿರ್ವಹಣೆ ಸಂಪೂರ್ಣವಾದ ಮಾಹಿತಿ ನಮ್ಮ ಕೇಳುಗರಿಗೆ? ನಾವು ಆಲ್ರೆಡಿ ನಮ್ ತೋಟ 4 ಎಕರೆ ಇತ್ತು, ಇಲ್ಲಿ ಬಂದ್ಬಿಟ್ಟು ಲೋಕಲ್ ತಳಿ, ಇಲ್ಲೇ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಇರೋಂತ ನಾಟಿ ತಳಿ ಅಂತಾರೆ ಇದು. ತೀರ್ಥಹಳ್ಳಿ ಸೈಡ್ ಹೋದ್ರೆ ಅದು ಬೇರೆ ತಳಿ, ಅದು ಆ ಗಿಡಗಳು ಇಲ್ಲಿ ಒಗ್ಗಲ್ಲ, ಈ ಮಣ್ಣಿಗೆ ಒಗ್ಗಲ್ಲ, ಹಾಗಾಗಿ ನಾವು ನಾಟಿ ತಳಿ ಅಂತೀವಿ. ಅದನ್ನೇ ಇಲ್ಲಿ ಗಿಡನ ನಾವು ಸಂರಕ್ಷಣೆ ಮಾಡಿ ಅದರಲ್ಲೇ ನಾವು ಫಸಲು ತೆಗಿತಾ ಇದೀವಿ. ಅಂದ್ರೆ ನಾಟಿ ಅಂತ ಹೇಳಿದ್ರೆ ನೀವೇ ಗಿಡನ ಬೆಳೆಸಿದ್ರು ಅಥವಾ ಬೇರೆ ಕಡೆಯಿಂದ ತಂದ್ರು? ಇಲ್ಲ ಇಲ್ಲ, ನಮ್ಮಲ್ಲೇ ಹಳೆ ಮರಗಳು, ಅಂದ್ರೆ ಅದು ನಮ್ಮ ತಾತ ಮುತ್ತಾತರ ಕಾಲದಿಂದ ಬಂದಿದ್ದಂತಹ ಗಿಡಗಳಲ್ಲೇ ಉತ್ತಮವಾದ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಲೆಕ್ಟ್ ಮಾಡಿ ಅದನ್ನ ಸಸಿ ಮಾಡಿ ಪ್ರೊಸೆಸ್ ಮಾಡಿ ಅದರಲ್ಲಿ ಸಸಿ ತೆಗೆದು ಅವನ್ನೇ ನಾವು ಸಸಿ ತೋಟ ಆಗಿ ಪರಿವರ್ತಿಸಿದ್ವಿ. 4 ಎಕರೆಗೂ ನೀವೇ ಕೂಡ ಸಸಿ ತಯಾರು ಮಾಡಿರೋದು? ಬೇರೆ ಒಂದ್ ಸ್ವಲ್ಪ ಕಟ್ಟಿದ್ ಮಾತ್ರ ನಾವೇ ತಯಾರು ಮಾಡ್ಕೊಂಡಿದ್ವಿ. ನೀವೇ ಮಾಡಿದ್ರಿ, ಅವಾಗೇನು ನಿಮ್ಗೆ ರಿಸ್ಕ್ ಅನಿಸ್ಲಿಲ್ವಾ? ಇಲ್ಲ, ರಿಸ್ಕ್ ಅನಿಸ್ಲಿಲ್ಲ. ಅವಾಗ ಲೇಬರ್ಸ್ ಎಲ್ಲ ಸಿಕ್ತಿದ್ರು, ತೋಟ ಎಲ್ಲ ಕಟ್ಟಿದ್ವಿ. ಈಗ ನಿರ್ವಹಣೆ ಬಂದ್ಮೇಲೆ ಈಗಲೇ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ವಿ. ಎಷ್ಟು ವರ್ಷದ ಹಿಂದೆ ತೋಟ ಎಷ್ಟಿತ್ತು, ಈಗ ಯಾವ ರೀತಿ ಇದೆ, ಎಷ್ಟು ಗಿಡ ನೆಟ್ಟಿದಿರತ್ತಾವೀಗ? ಅವಾಗ ಬಂದಾಗ ಸುಮಾರು 3-3.5 ಎಕರೆ ಇತ್ತು. ಈಗ ಬಾವಿಗಳು, ಬಾವಿಯಲ್ಲಿ ಮುಂಚೆ ಉಪಯೋಗ ಆಗ್ತಿತ್ತು ಹಳೆ ಕಾಲದ ಬಾವಿ, ಅದನ್ನೆಲ್ಲ ಮುಚ್ಚಿ ಈಗ 1 ಎಕರೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ. ಗಿಡಕ್ಕೆ ಯಾವ ರೀತಿ ಪೋಷಣೆ ಮಾಡ್ತೀರಾ ನೀವು ಅನ್ನೋದು? ಮುಂಚೆ ಏನಾಗ್ತಿತ್ತು ಅಂದ್ರೆ ಲೇಬರ್ಸ್ ಇರ್ತಿತ್ತು, ತೋಟಗಳು ಕಮ್ಮಿ ಇದ್ದಾಗ ವರ್ಷ ವರ್ಷ ಗೊಬ್ಬರ ಕೊಡ್ತಿದ್ವಿ. ರಾಸಾಯನಿಕ ಗೊಬ್ಬರ ನನಗೆ ಗೊತ್ತಿದ್ದಂಗೆ ಮುಂಚೆ ಕಮ್ಮಿ ಕೊಡ್ತಾ ಇದ್ವಿ. ಈಗಂತೂ ನಾವು ರಾಸಾಯನಿಕ ಗೊಬ್ಬರನೇ ಬಿಟ್ಬಿಟ್ಟಿದೀವಿ, ಸಗಣಿ ಗೊಬ್ಬರನೇ ವರ್ಷಕ್ಕೊಂದ್ಸಲಿ ಕೊಡ್ತಾ ಇದ್ವಿ. ಆದ್ರೆ ಸಾವಯವ ಕೃಷಿನ ಹೆಚ್ಚು ಅನುಸರಿಸ್ತಾ ಇದ್ದೀರಾ ಅಂತ? ಹೌದು, ಎಕ್ಸಾಕ್ಟ್ಲಿ ಸಾವಯವ ಕೃಷಿನೇ ನಾವು ಆಗ್ತಾ ಇದ್ವಿ. ಅದರಿಂದ ತಮಗೆ ಏನ್ ಲಾಭ ಆಗಿದ್ದಾದ್ರು ಏನು? ಸಾವಯವ ಕೃಷಿಯಿಂದ ರೋಗಗಳ ನಿರ್ವಹಣೆ ಕಮ್ಮಿ ಆಯ್ತು, ಉತ್ತಮ ಇಳುವರಿ ತೆಗಿತಾ ಇದ್ದೀನಿ ಅನ್ನೋದು ಅನುಭವಕ್ಕೆ ಬಂದಿದೆ. ಉತ್ತಮ ಇಳುವರಿ ಅಂದ್ರೆ ತಾವು ಮುಂಚೆ ಬಂದಿದ್ಕು ಈಗ ಎಷ್ಟಿದೆ ಅನ್ನೋದ್ರ ಬಗ್ಗೆ? ಮುಂಚೆ 1 ಎಕರೆಗೆ ಏನಿಲ್ಲ ಅಂದ್ರು 8-9 ಕ್ವಿಂಟಲ್ ಆಗ್ತಿತ್ತು. ಈ ದಿನಗಳಲ್ಲಿ ನಾವು ಸಗಣಿ ಗೊಬ್ಬರನ ಪ್ರಿಫರ್ ಮಾಡೋದ್ರಿಂದ ಈಗ 1 ಎಕರೆಗೆ 10-12 ಕ್ವಿಂಟಲ್ ಇಳುವರಿ ತೆಗಿತಾ ಇದ್ದೀನಿ. ನೀವೇ ಸ್ವಂತ ಕಷ್ಟಪಟ್ಟು? ಹೌದು, ನಾವು ಸ್ವಂತದಲ್ಲೇ ಮಾಡಿ ಅದಕ್ಕೆ ಇಳುವರಿ ತೆಗಿತಾ ಇದ್ದೀವಿ. ಇಷ್ಟೆಲ್ಲ ಇಳುವರಿ ತೆಗಿತಾ ಇದೀನಿ ಅಂತ ಹೇಳಿದ್ರಿ, ಸಾವಯವ ಕೃಷಿ ಪದ್ಧತಿನೂ ಅನುಸರಿಸ್ತಿದ್ದೀನಿ ಅಂತ ಹೇಳಿದ್ರಿ, ಆ ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವ್ದಾವ್ದು ಪದ್ಧತಿನ ನೀವು ಇದರಲ್ಲಿ ಅಳವಡಿಸಿಕೊಂಡಿದ್ದೀರಾ? ಮೊದಲನೇದಾಗಿ ನಾವು 0 ಕಲ್ಟಿವೇಶನ್ ಮಾಡ್ತಾ ಇದೀವಿ. 0 ಕಲ್ಟಿವೇಶನ್, ಮುಂಚೆ ಎಲ್ಲ ಬಂದಾಗ ಔಷಧಿ ಎಲ್ಲ ತುಂಬಾ ಹೊಡೆಯರು, ಈಗೆಲ್ಲ ನಾವು ಔಷಧಿ ಕಳೆ ಔಷಧಿ ಕಮ್ಮಿ ಮಾಡಿದ್ದೀನಿ. ಹೊಡೆಯಲ್ಲ ಅಂತ ಹೇಳಕ್ಕಾಗಲ್ಲ. ಈ ಅಡಿಕೆ ಸೀಸನ್ ಅಲ್ಲಿ ಒಂದು ಟೈಮ್ ಅಡಿಕೆ ಕೆಡುವ ಟೈಮ್ ಅಲ್ಲಿ ಒಂದು ಟೈಮ್ ಔಷಧಿ ಹೊಡಿಸ್ತೀನಿ. ಉಳಿದ ಟೈಮ್ ಅಲ್ಲಿ ತುಂಬಾ ಗಿಡ ಬೆಳೆದಿರುತ್ತಲ್ಲ ಗಿಡನ ಮಾತ್ರ ಕಿತ್ತು ಕಳೆನ ಲೇಬರ್ಸ್ ಹತ್ರ ತೆಗಿಸ್ತಾ ಇದ್ದೀನಿ. ಹಾಗಾಗಿ ಕಳೆ ನಿರ್ವಹಣೆನ ಒಂದ್ ಸ್ವಲ್ಪ ಹತೋಟಿಗೆ ತಂದಿದೀವಿ. ಮಧ್ಯದಾಗೆ ಕಳೆ ನಿರ್ವಹಣೆಗೆ ಬಾಳೆ ಹಾಕೊಂಡಿದೀವಿ, ಅದರಿಂದ ಕಳೆ ಸ್ವಲ್ಪ ಕಮ್ಮಿ ಆಗಿದೆ. ಈ ಬಾಳೆ ಹಾಕಿದಾಗ ಗಿಡಗಳು ಬೆಳೆಯಲ್ಲ ಅಂತಾರೆ, ಅಂದ್ರೆ ನೆರಳಿಗೆ ಅಡಿಕೆ ಗಿಡಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತಾರೆ, ನೀವ್ ಯಾವ ರೀತಿ ನಿರ್ವಹಣೆ ಮಾಡಿದ್ರಿ? ಇಲ್ಲ, ಆ ರೀತಿ ಏನಾಗಲ್ಲ. ಸಸಿ ಗಿಡದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಹೊಸ್ತಾಗೆ ಮಾಡಿರೋ ತೋಟಗಳಲ್ಲಿ ಆದ್ರೆ ಅದು 2 ವರ್ಷದ ತನಕ ಇದ್ದು ಆಮೇಲೆ ತೆಗಿಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಅಡಿಕೆ ಸಸಿ ಏನಾಗುತ್ತೆ ಅಂದ್ರೆ ಬಿಸಿಲು ಬೇಕಾಗಿರತ್ತೆ, ಆದ್ರಿಂದ ಉದ್ವಾಗ್ಗೆ ಬೆಳೆಯಕ್ಕೆ. ದೊಡ್ಡ ತೋಟದಲ್ಲಾದ್ರೆ ನೀವು ಅಂದ್ರೆ 10-12 ವರ್ಷದ ತೋಟದ್ದಾದ್ರೆ ಅದಕ್ಕೇನು ಬಾಳೆ ಹಾಕಿದ್ರಿಂದ ಏನ್ ತೊಂದರೆ ಆಗಲ್ಲ. ಬಾಳೆಯಲ್ಲಿ ತುಂಬಾ ಏನು ನಾವು ಫಸಲು ತೆಗಿಲಿಲ್ಲ ಅಂದ್ರು ನಾವು ಕಳೆ ನಿರ್ವಹಣೆಗೆ ಹಾಕೊಂಡ್ರೆ ಉತ್ತಮ ಅಂತ. ಕಳೆ ನಿರ್ವಹಣೆ ಅಂದ್ರೆ ಯಾವ ರೀತಿ ಕಳೆ ನಿರ್ವಹಣೆ ಮಾಡ್ತೀರಿ? ತೋಟದಲ್ಲಿ ಈಗ ಬಾಳೆ ಹಾಕೋದ್ರಿಂದ ಬಾಳೆಯಲ್ಲಿ ಬರೋ ಅಂತ ವೇಸ್ಟ್ ಈ ಪಟ್ಟೆ ಈ ಗರಿಗಳನ್ನೆಲ್ಲ ಕೊಯ್ದು ಬಿಟ್ಟು ಹರಡರಿಂದ ಕಳೆ ನಿರ್ವಹಣೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಗೊಬ್ಬರ ಅಲ್ಲೇ ಸಿಕ್ಬಿಡುತ್ತೆ? ಹೌದು, ಅದು ನ್ಯಾಚುರಲ್ ಆಗಿ ಗೊಬ್ಬರ ಆಗಿ ನ್ಯಾಚುರಲ್ ಗೊಬ್ಬರನೂ ಕಮ್ಮಿ ಕೊಡ್ಬೋದು ಅಂತ ಹೇಳ್ತೀನಿ. 4 ಎಕರೆಯಲ್ಲಿ ಎಷ್ಟು ಬಾಳೆ ಗಿಡಗಳು ಹಾಕಿದ್ರೆ? 4 ಎಕರೆಯಲ್ಲಿ ನಾವು ಒಂದು ಸಾಲ ಬಿಟ್ಟು ಒಂದು ಸಾಲ ಅಂದ್ರೂ 200 ಗುಣಿ ಹಾಕೋಬಹುದು. ಏನಕ್ಕೋಸ್ಕರ ಒಂದ್ ಸಾಲ ಬಿಟ್ಟು ಒಂದ್ ಸಾಲು ಅಂತ ಹೇಳಿದ್ರಿ? ಅದು ನಮಗೆ ಕಲ್ಟಿವೇಶನ್ ಗೂ ಅನುಕೂಲ ಆಗುತ್ತೆ, ಆಮೇಲೆ ನಿರ್ವಹಣೆನು ಕಮ್ಮಿ ಆಗುತ್ತೆ. ಆದ್ರಿಂದ ನಾವು ಒಂದ್ ಸಾಲು ಒಂದು ಬಾಳೆಯಲ್ಲೂ ಒಂದ್ ಸ್ವಲ್ಪ ಅಧಿಕ ಲಾಭ ತೆಗಿಬಹುದು ಅನ್ನೋ ಉದ್ದೇಶದಿಂದ ಆ ರೀತಿ ಮಾಡ್ತಾರೆ. ಯಾವ ಬಾಳೆ ಹಾಕಿರೋದು ತಾವು? ನಮ್ಮಲ್ಲಿ ಇಲ್ಲೆಲ್ಲ ಪುಟ್ಟ ಬಾಳೆ ಅಂತಾರೆ, ಆ ಪುಟ್ಟ ಬಾಳೆನೆ ಹಾಕ್ತಿವಿ. ಇಳುವರಿ ಅಂತ ಹೇಳಿದ್ರಿ, ಬಾಳೆ ಇದ್ರಿಂದ ಚೆನ್ನಾಗಿ ಇಳುವರಿ ಬಂತು ಅಂತ ಹೇಳಿದ್ರಿ, ಎಷ್ಟು ಪಡ್ಕೊಂಡ್ರಿ ತಾವು? ಬಾಳೆಯಲ್ಲಿ ಒಂದು ಬುಡದಲ್ಲಿ ಏನಿಲ್ಲ ಅಂದ್ರು ನಮಗೆ ತುಂಬಾ ಏನ ಇದು ಅಡಿಕೆ ಮಧ್ಯ ಆಗಿರೋದ್ರಿಂದ ತುಂಬಾ ಇಳುವರಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಗೊನೆ ಏನಿಲ್ಲ ಅಂದ್ರು 15-20 ಕೆಜಿ ಒಳಗೆ ಸಿಗುತ್ತೆ. ಹಾಕಿದಕ್ಕೇನ್ ಲಾಭ ಬರುತ್ತೆ? ಲಾಭ ಬರುತ್ತೆ. ನಾವು ಲಾಭ ದೃಷ್ಟಿಯಿಂದ ನೋಡ್ಲಿಲ್ಲ, ಕಳೆ ನಿರ್ವಹಣೆ ದೃಷ್ಟಿಯಿಂದ ತೋಟದಲ್ಲಿ ಹಾಕಿದ್ವಿ. ಗೊಬ್ಬರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ ರೀತಿ ಗೊಬ್ಬರ ಹೊಡಿಸ್ತೀರಿ, ಏನು ಮಾಡ್ತೀರಾ ಅದ್ರ ಬಗ್ಗೆ? ನಾವು ಈಗ ಮುಂಗಾರು ಶುರು ಆಗತ್ತೆ ಅಂದ್ರೆ ಜೂನ್ ಜುಲೈ ಟೈಮ್ ಅಲ್ಲಿ ಮುಂಗಾರು ಶುರು ಆಗುತ್ತೆ ಅಂದ್ರೆ ಮೇ ಅಲ್ಲೇ ಸಗಣಿ ಗೊಬ್ಬರ ಸಿಗುತ್ತೆ ನಮ್ಮಲ್ಲಿ. ಸಗಣಿ ಟ್ಯಾಕ್ಟ್ರಿ ಮೂಲಕ ಅಥವಾ ಲಾರಿಗಳ ಮೂಲಕ ಸ್ಟಾಕ್ ಇಟ್ಕೊಂತೀವಿ. ಮಳೆ ಉತ್ತಮ ಮಳೆ ಯಾವಾಗ ಪ್ರವೇಶ ಆಗುತ್ತಾ ನೋಡ್ಕೊಂಡು ಭೂಮಿ ಅದವಾದ ಮಟ್ಟಕ್ಕೆ ಬಂದಾಗ ಅದನ್ನ ಸುತ್ತು ಬಿಡಿಸಿ ಅದರಲ್ಲಿ ಗರಿಗಳನ್ನ ಹಾಕಿ ಈ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕಿ ಅದನ್ನ ಮುಚ್ಚಿ ಒಂದ್ ಕಾಂಪೋಸ್ಟ್ ಆಗುತ್ತೆ. ಅದಾದಾಗ ಉತ್ತಮ ಗೊಬ್ಬರ ಕೊಟ್ಟಂಗಾಗುತ್ತೆ, ಉತ್ತಮ ಇಳುವರಿ ಬರುತ್ತೆ. ಭೂಮಿ ಹದ ಅಂತ ಹೇಳಿದ್ರಿ, ಅದು ಯಾವ ರೀತಿ ಹದ ಮಾಡ್ತೀರಿ, ಯಾವ ರೀತಿ ಇರಬೇಕು ಅಂತ? ನಿಮ್ಮ ಮಟ್ಟದಲ್ಲಿ ಈ ಅಡಿಕೆ ತೋಟ ಮಾಡೋರಿಗೆ ಭೂಮಿ ಯಾವ ರೀತಿ ಇದ್ರೆ ಚಂದ ಅಂತ? ಭೂಮಿ ಹದ ಅಂದ್ರೆ ಈಗ ನಾವು ಗೊಬ್ಬರ ಹಾಕ ಟೈಮ್ ಅಲ್ಲಿ ಹದ ಅಂದ್ರೆ ಸ್ವಲ್ಪ ಮೃದುವಾಗಿರ್ಬೇಕು, ತೇವಾಂಶ ಇರಬೇಕು. ಆ ದೃಷ್ಟಿಯಿಂದ ನಾವು ಮುಂಗಾರು ಮಳೆಯಲ್ಲಿ ಪ್ರಿಫರ್ ಮಾಡ್ತೀವಿ ಗೊಬ್ಬರ ಹಾಕಕ್ಕೆ. ಇನ್ನು ಕೆಲವರು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೂ ಗೊಬ್ಬರ ಹಾಕಕ್ಕೆ ಪ್ರಿಫರ್ ಮಾಡ್ತಾರೆ, ಅದು ಉತ್ತಮನೇ. ಜೂನ್ ಜುಲೈ ಆದ್ರೆ ತುಂಬಾ ಉತ್ತಮ. ಅಂದ್ರೆ ಮೇ ನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರಿ, ಆ ಸಮಯದಲ್ಲಿ ಹೆಚ್ಚು ಬಿಸಿಲು ಇರುತ್ತೆ. ಮೇ ನಲ್ಲಿ ನಾವು ಗೊಬ್ಬರ ಸ್ಟಾಕ್ ಮಾಡ್ತೀವಿ ಹೊರತು ಗೊಬ್ಬರ ಹಾಕಲ್ಲ. ಜೂನ್ ಜುಲೈ ಅಲ್ಲೇ ನಾವು ಗೊಬ್ಬರ ಹಾಕಕ್ ಶುರು ಮಾಡೋದು. ಅಂದ್ರೆ ನಿಮ್ ಪ್ರಕಾರವಾಗಿ ಖರ್ಚು ಎಷ್ಟು ಬರಬಹುದು ಅಂತ? ತೋಟ ನಿರ್ವಹಣೆಗೆ ಖರ್ಚು ಬಗ್ಗೆ ಎಲ್ರು ಏನ್ ಹೇಳ್ತಾರೆ ಅಂದ್ರೆ ಅಡಿಕೆ ಮಾಡಿದ್ರೆ ಖರ್ಚು ಜಾಸ್ತಿ. ನಿಮ್ಮ ಪ್ರಕಾರವಾಗಿ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಹೇಳ್ತೀರಿ? ಖರ್ಚು ಅಂದ್ರೆ ತುಂಬಾ ಖರ್ಚು ಮಾಡೋರು ಇದಾರೆ ಅಡಿಕೆ ತೋಟಕ್ಕೆ, ಇಲ್ಲ ಜೀರೋ ಕಲ್ಟಿವೇಶನ್ ಅಂತ ಗೊಬ್ಬರ ಹಾಕದೆ ಇರೋರು ಇದಾರೆ, 2 ವರ್ಷಕ್ಕೊಂದ್ಸಲಿ ಹಾಕೋರು ಇದಾರೆ, ವರ್ಷ ಹಾಕೋರು ಇದಾರೆ. ಏನೇ ಅಂದ್ರು ನೀರು ಗೊಬ್ಬರ ಸರಿಯಾಗಿ ನೋಡ್ಕೊಂಡ್ರೆ ಅಂತ ಏನ್ ಖರ್ಚಿಲ್ಲ ಅಂತ ನಾನು ಹೇಳ್ತೀನಿ. ನೀರು ಅಂತ ಹೇಳಿದ್ರಿ, ನೀರಿನ ನಿರ್ವಹಣೆ ಹೇಗ್ ಮಾಡ್ತೀರಿ? ನೀರು ಅಂದ್ರೆ ನಾವು ಮುಂಚೆ ಎಲ್ಲ ನಾವು ಬಂದಾಗ ಆಯ್ ನೀರು ಬಿಡ್ತಿದ್ರು, ಅದು ಹಿಂದಿನ ಕಾಲದಿಂದ ಬಂದಂತ ಪದ್ಧತಿ ಅದು. ಅವಾಗ ತೋಟ ಕಮ್ಮಿ ಇರ್ತಿತ್ತು, ನೀರು ಆಗ್ತಿತ್ತು. ಈಗ ತುಂಬಾ ತೋಟ ಜಾಸ್ತಿ ಆಗಿರೋದ್ರಿಂದ ನೀರಿನ ನಿರ್ವಹಣೆ ತುಂಬಾ ಕಷ್ಟ ಆಗಿದ್ರಿಂದ ನಾವು ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ಡ್ರಿಪ್ ಮೂಲಕ ನೀರು ಬಿಡ್ತಾ ಇದೀವಿ. ಅದರಿಂದ ಕಳೆನೂ ಕಮ್ಮಿ ಆಗುತ್ತೆ, ಉತ್ತಮ ಇಳುವರಿನೂ ಬರುತ್ತೆ. ನಾಲ್ಕು ಎಕರೆಗೂ ಡ್ರಿಪ್ ಮಾಡಿದಿರ? ಹೌದು, ನಾಲ್ಕು ಎಕರೆಗೂ ಡ್ರಿಪ್ ಇದೆ. ಅದ್ರ ಖರ್ಚು ಬಗ್ಗೆ ಮಾತಾಡೋದಾದ್ರೆ? ಅದು ಖರ್ಚು ಅಂದ್ರೆ ಅದು ಸಬ್ಸಿಡಿ ಸಿಗುತ್ತೆ, ಇದರಲ್ಲಿ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ತಗೊಂಡು ಸಬ್ಸಿಡಿ ಮೂಲಕ ಮಾಡ್ಕೊಂಡ್ವಿ, ಹಂಗಾಗಿ ಖರ್ಚೇನು ತುಂಬಾ ಏನ್ ಬರ್ಲಿಲ್ಲ. ರೈತರು ಕೃಷಿ ಇಲಾಖೆಗೆ ಹೋಗಿ ಇದನ್ನ ಕೇಳಬೇಕು ಅಂದ್ರೆ ಏನೇನು ಮಾಡಬೇಕು ಅಂತ ಹೇಳ್ತೀರಿ? ಡ್ರಿಪ್ ಮಾಡಬೇಕು ಅಂದ್ರೆ ಅವರು ತೋಟದ ಪಾಣಿ ಆಧಾರ್ ಕಾರ್ಡ್ ತಗೊಂಡೋಗಿ, ನಮ್ದು ಈ ರೀತಿ ತೋಟ ಇದೆ ನಾವು ಡ್ರಿಪ್ ಮಾಡಬೇಕು ಅಂತ ಫಸ್ಟ್ ಕೃಷಿ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಿದ್ರೆ ಅವರು ಬಂದು ಎಲ್ಲ ನೋಡ್ಬಿಟ್ಟು ಅವರೇ ಬಂದು ನಮಗೆ ಸ್ಯಾಂಕ್ಷನ್ ಮಾಡ್ಕೊ, ಅದು ಒಂದು ಪದ್ಧತಿ ಇದೆ. ಇಲ್ಲ ಅಂದ್ರೆ ಡ್ರಿಪ್ ಏಜೆನ್ಸಿಗಳಿದೆ, ಏಜೆನ್ಸಿ ಮೂಲಕ ಹೋದ್ರೆ ಅವರೇ ಬಂದು ನಮಗೆ ಸೆಟಪ್ ಮಾಡ್ಕೊಡ್ತಾರೆ. ನಾವು ಫಸ್ಟ್ ಕೈಯಿಂದ ಮಾಡ್ಕೋಬೇಕು, ಆಮೇಲೆ ನಾವು ಕೃಷಿ ಇಲಾಖೆಯಿಂದ ಪಡ್ಕೋಬೇಕಾಗ. ಕಳೆ ನಿರ್ವಹಣೆ ನೀವೇ ಮಾಡ್ತೀನಿ ಅಂತ ಹೇಳಿದ್ರಿ, ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಔಷಧಿ ಮಾಡಿಸ್ತಾರೆ ಕಳೆ ನಿರ್ವಹಣೆಗೆ, ನೀವೇನ್ ಪದ್ಧತಿ? ನಾವು ಕಳೆ ನಿರ್ವಹಣೆ ಅಂದ್ರೆ ಡ್ರಿಪ್ ಮಾಡೋದ್ರಿಂದ ಕಳೆನೂ ಕಮ್ಮಿ, ಬಾಳೆ ಹಾಕಿರೋದ್ರಿಂದ ಕಳೆನೂ ಕಮ್ಮಿ ಆಗುತ್ತೆ. ಆದ್ರೂ ಈಗ ಮುಂಗಾರು ಶುರು ಆಗ ಟೈಮಲ್ಲಿ ಸ್ವಲ್ಪ ಕಳೆ ಜಾಸ್ತಿ ಅಂದಾಗ ಲೇಬರ್ ಸಿಗುತ್ತೆ, ಹೆಣ್ಣಾಳುಗಳು ಸಿಗುತ್ತಾರೆ, ಅವ್ರ ಹತ್ರ ಫಸ್ಟ್ ಗಿಡಗಳನ್ನ ಕೀಳಿಸ್ಕೊಂತೀವಿ. ಹುಲ್ಲಿದ್ರೆ ಪರವಾಗಿಲ್ಲ, ಗಿಡಗಳು ತುಂಬಾ ಎತ್ತರ ಬೆಳೆದಿರೋ ಗಿಡಗಳನ್ನ ಕೀಳ್ತಾರೆ, ಹಾಗಾಗಿ ಸ್ವಲ್ಪ ಕಳೆ ನಿರ್ವಹಣೆ ಆಗುತ್ತೆ. ಅದು ಆಮೇಲೆ ಅಡಿಕೆ ಸೀಸನ್ ಶುರು ಆದಾಗ ಅವಾಗ ಅಡಿಕೆ ಆಯ್ಲಿಕ್ಕೆ ತೊಂದರೆ ಆದಾಗ ಒಂದು ಟೈಮ್ ನಾವು ಕಳೆ ಔಷಧಿ ಹೊಡಿತೀವಿ. ಭೂಮಿಗೆ ತೊಂದರೆ ಆಗಲ್ವಾ? ಆಗುತ್ತೆ, ಬಟ್ ಒಂದು ಟೈಮ್ ಈಗ ನಿರ್ವಹಣೆ ಮಾಡಬೇಕು. ಮಳೆಯಲ್ಲಿ ಕಲ್ಟಿವೇಷನ್ ತೊಂದರೆ, ಕಳೆ ತೆಗೆಯೋದು ತೊಂದರೆ ಆಗಿದ್ರಿಂದ ಈ ಕಳೆ ಔಷಧಿ ಬಂದ್ಮೇಲೆ ಒಂದು ಟೈಮಿಗೆ ತೊಂದರೆ. ನೀರಿನ ನಿರ್ವಹಣೆ ಹೇಳಿದ್ರೆ ನಿಮ್ಮ ತೋಟದಲ್ಲಿ ಎಲ್ಲೂ ನೀರು ನಿಲ್ಲಕ್ಕೆ ಜಾಗ ಇಲ್ವಾ ಅಥವಾ ಹೋಗ್ಬಿಡುತ್ತಾ? ಇಲ್ಲ, ನಮ್ಮಲ್ಲಿ ಕೊಳೆ ರೋಗ ಬೀಳೋ ಚಾನ್ಸು ಇರುತ್ತೆ ಅಧಿಕ ಮಳೆ ಆದಾಗ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಕಡೆ ಕಾಲುವೆ, ಬಸಿ ಕಾಲುವೆ ಅಂತಾರೆ, ಬಸಿ ಕಾಲುವೆ ಮಾಡಿಬಿಟ್ಟು ಒಂದು ಕಡೆ ನೀರನ್ನ ಹಳ್ಳಕ್ಕೆ ಜಾಯಿನ್ ಆಗಂಗೆ ಮಾಡಿದೀವಿ. ಅದರಿಂದ ನೀರು ಸ್ಟಾಕ್ ನಿಲ್ಲಲ್ಲ, ಕೊಳೆ ರೋಗನು ಕಮ್ಮಿ ಆಗುತ್ತೆ. ಅಂದ್ರೆ ಈ ಅಡಿಕೆ ಮಧ್ಯೆ ತೊಗರಿ ಕೂಡ ಆ ಕಡೆ ಎಲ್ಲ ಹಾಕಿದಾರ ಅಥವಾ ನೀವ ಹಾಕಿಲ್ವ? ಇಲ್ಲ ಸರ್, ಇಲ್ಲಿ ತೊಗರಿ ಎಲ್ಲ ಹಾಕಲ್ಲ, ಬರೀ ಬಾಳೆ, ಆಮೇಲೆ ತೋಟ ಸುತ್ತಲು ತೆಂಗಿನ ಮರ, ಹಲಸು, ಆತರ ಹಣ್ಣಿನ ಬೆಳೆಗಳನ್ನ ಬೆಳೆದಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಇಲ್ಲೆಲ್ಲ ಬರೀ ಬಾಳೆ ಬಿಟ್ರೆ ಕೆಲವರು ವಿಳೆದೆಲೆ ಹಾಕಿದ್ದಾರೆ, ಮೆಣಸು ಇತ್ತೀಚೆಗೆ ಮೆಣಸನ್ನು ಶುರು ಮಾಡಿದ್ದಾರೆ, ಕಾಳು ಮೆಣಸು ಅಂತಾರಲ್ಲ ಅದು. ನಮ್ಮಲ್ಲಿ ಮುಂಚೆ ನಮ್ಮ ತೋಟದಲ್ಲೂ ವಿಳೆದೆಲೆ ಇತ್ತು, ಅತಿ ಶೀತ ಮಳೆ ಜಾಸ್ತಿ ಆಗಿದ್ರಿಂದ ಎಲೆ ಬಳ್ಳಿ ಎಲ್ಲ ತಡೀಲಿಲ್ಲ, ಹಾಗಾಗಿ ನಿರ್ವಹಣೆ ಕಷ್ಟ ಆಯ್ತು. ಹಾಗಾಗಿ ಬಳ್ಳಿ ಇಲ್ಲ, ತೋಟ ಬಾಳೆ ಇದೆ. ನೀವು ಕೂಡ ವಿಳೆದೆಲೆ ಮಾಡಿದ್ರಿ? ಹೌದು, ಮಾಡಿದ್ವಿ. ಅದರಿಂದ ಏನ್ ಲಾಭ ಬಂತ? ಲಾಭ ಅಂದ್ರೆ ಅದು ವಾರದ ಖರ್ಚು ಅಂತಾರೆ, ಇಲ್ಲಿ ಹಳ್ಳಿ ಭಾಷೆಯಲ್ಲಿ ಸಂತೆ ಖರ್ಚು ಅಂತಾರೆ, ಅದಕ್ಕೆ ಸರಿ ಹೋಗೋದು. ಈ ತೋಟದ ಮಧ್ಯೆ ತ್ಯಾಜ್ಯ ನಿರ್ವಹಣೆ ಅಂದ್ರೆ ತ್ಯಾಜ್ಯಗಳು ಹೆಚ್ಚು ಬೆಳೀತಾ ಇರುತ್ತೆ, ಅದ್ರ ನಿರ್ವಹಣೆ ಹೇಗ್ ಮಾಡ್ತೀರಿ? ಇಲ್ಲಿ ಈಗ ಮರದ್ದು ಕಟ್ಟಿಗೆ ಏನಾರು ಇತ್ತು ಅಂದ್ರೆ ಒಂದು ಕಡೆ ಜಾಗದಲ್ಲಿ ಅದನ್ ಸ್ಟಾಕ್ ಮಾಡಿ, ಮುಂಚೆ ಏನು ಅಂದ್ರೆ ಸೌದೆ ವಲಯಗಳು ಇರೋದು, ಬಾಯ್ಲರ್ ಇರ್ತಿತ್ತು, ಈಗೆಲ್ಲ ಸೋಲಾರ್ ಬಂದಿರೋದ್ರಿಂದ ಅದು ಹೋಗ್ತಾ ಇಲ್ಲ, ಈಗ ಯಾರು ಅದನ್ನ ಬಳಸ್ತಾ ಇಲ್ಲ, ಎಲ್ಲಾರ ಮನೆಯಲ್ಲೂ ಗ್ಯಾಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸೈಡಿಗೆ ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡಿದಾಗ ಮಣ್ಣು ಸಿಕ್ಕರೆ ಮಣ್ಣು ಹಾಕಿ ಅದನ್ನ ಕೊಳಸ್ಬಿಟ್ಟು ಅದನ್ನ ಮತ್ತೆ ಒಂದೆರಡು ವರ್ಷ ಬಿಟ್ರೆ ಅದು ಗೊಬ್ಬರ ಆಗಿರುತ್ತೆ, ಕಾಂಪೋಸ್ಟ್ ಟೈಪ್ ಆಗಿರುತ್ತೆ, ಅದನ್ನ ನಾವು ಮತ್ತೆ ಅಳ್ಳಿಸ್ಕೊಂತೀವಿ ತೋಟದಲ್ಲಿ. ನಮ್ಮಲ್ಲಿ ಫಸ್ಟಿಗೆ ಸ್ವಲ್ಪ ಬಿಸಿಲು ಹೆಚ್ಚಾದಾಗ ಮೈಟ್ಸ್ ಬರುತ್ತೆ, ಮೈಟ್ಸಿಗೆ ನಾವೇನು ತುಂಬಾ ಏನು ಬರಲಿಲ್ಲ, ಹಾಗಾಗಿ ನಾವೇನು ಔಷಧಿ ಏನು ಹೊಡೆದಿಲ್ಲ ಇದುವರೆಗೂ. ಕೆಲವರೆಲ್ಲ ಗೋಮೂತ್ರ ಸಿಂಪರಣೆ ಮಾಡಿದ್ರು, ಆದ್ರೆ ನಮ್ಮಲ್ಲೇನು ಅತಿ ಹೆಚ್ಚು ಬರಲಿಲ್ಲ, ನಾವು ಹಾಗೆ ಬಿಟ್ಟಿದ್ವಿ. ಮಳೆಗಾಲ ಶುರು ಆದ ತಕ್ಷಣ ಅದು ತಂತಾನೆಗೆ ಸರಿ ಹೋಗಿದೆ. ಮರದಲ್ಲಿ ಹರಳು ಉದುರತಕ್ಕಂತ ರೋಗ ಕೂಡ ಬರುತ್ತೆ ಅಂದ್ರೆ ನಿಮ್ಮ ತೋಟದಲ್ಲಿ ಏನಾದ್ರು ಬಂತ? ಹರಳು ಅದು ನೀರಿನ ನಿರ್ವಹಣೆ ಕರೆಕ್ಟ್ ಆಗಿದ್ದಾಗ ಬರಲ್ಲ. ನೀರಿನ ನಿರ್ವಹಣೆ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಎಕ್ಸಸ್ ಆಫ್ ಇಟ್, ನಮ್ಮ ತೋಟ ಅಂತ ಅಲ್ಲ, ಇಡೀ ಎಲ್ಲ ನಮ್ಮ ಸುತ್ತಮುತ್ತಲ ತೋಟದಲ್ಲಿ ಅದು ಕಾಮನ್, ಅದು ಸರ್ವೇ ಸಾಮಾನ್ಯ, ಅದು ಉದುರೋದು. ನಮ್ಮಲ್ಲಿ ನಿರ್ವಹಣೆ ಅದೇ ಭೂಮಿ ತಂಪಾಗಿ ಇಟ್ಕೊಂಡ್ರೆ ಈ ಸಮಸ್ಯೆ ಇರಲ್ಲ ಅಂತ ಒಂದು ಅನುಭವ. ಹಿಂಗಾರು ಕೊಳೆ ರೋಗ? ಹಿಂಗಾರು ಕೊಳೆ ರೋಗ ಫಸ್ಟ್ ಅಲ್ಲಿ ಎಲ್ಲಾ ತೋಟದಲ್ಲಿ ಸಾಮಾನ್ಯವಾಗಿ ಒಂದು ಹಿಂಗಾರು ಒಣಗುತ್ತೆ, ಅದು ಎಲ್ಲದರಲ್ಲೂ ಕಾಮನ್ ಇರುತ್ತೆ, ತುಂಬಾ ಏನು ಆತರ ಏನು ಸಮಸ್ಯೆ ಕಂಡಿಲ್ಲ. ಅವಾಗ ಒಣಗದಾಗ ತಾವು ಅದನ್ನ ಬಿಡ್ತೀರಾ ಅಥವಾ ಕಟ್ ಮಾಡ್ತೀರಾ? ಇಲ್ಲ ಸರ್, ಅದನ್ನೇನು ಕಟ್ ಮಾಡಲ್ಲ, ಅದ ಹಾಗೆ ಇರುತ್ತೆ, ಉದ್ರೋಗುತ್ತ. ಆ ಹಿಂಗಾರ ಕೊಳೆ ರೋಗ ಬಂದಾಗ ಅದು ಬೇರೆ ಗಿಡಕ್ಕೆ ಏನಾದ್ರು ಹಬ್ಬುತ್ತಾ ಅಥವಾ ಹಿಂಗೆ? ಇಲ್ಲ, ಆ ತರ ಏನು ಸಮಸ್ಯೆ ಆಗಿಲ್ಲ ನಮ್ಮಲ್ಲಿ. ರಸ ಇರುವ ಕೀಟದ ಬಗ್ಗೆ? ರಸ ಇರೋ ಕೀಟಗಳು ಅಂದ್ರೆ ಅದೇ ಇದು ಎಲೆ ಚುಕ್ಕಿ ರೋಗ, ಅದು ಬರುತ್ತೆ. ಬಟ್ ಅದು ಮಳೆ ಚೆನ್ನಾಗಾದ್ರೆ, ಮಳೆಗಾಲದಲ್ಲಿ ಅದು ನಿರ್ವಹಣೆ ಆಗುತ್ತೆ. ತುಂಬಾ ಹೋಯ್ತು ಅಂದ್ರೆ ಆ ಗಿಡನ ಬೇರ್ಪಡಿಸಿ ಬೇರೆ ಒಂದ್ ಸಸಿನ ನೆಡ್ತೀವಿ. ನಾವು ಯಾವುದೇ ಕೆಮಿಕಲ್ ಬಳಸಿಲ್ಲ ಇದುವರೆಗೂ. ಬಳಸ್ತಲೇ ನಿಮಗೆ ಇಷ್ಟೊಂದು ಒಳ್ಳೆ ಆದಾಯ ಬರ್ತಿದೆ ಅಂತ ಹೇಳಿದ್ರೆ? ಹೌದು, ಇರುವೆ ಕೂಡ ಜಾಸ್ತಿ ಅಂತ ಕೇಳ್ಪಟ್ಟೆ ಈ ಕಡೆ. ಅದು ಇರುವೆ ರೈತರ ಸ್ನೇಹಿ ಅನ್ನೋ ತರನು ಕೇಳಿದೆ. ನಿಮ್ ತೋಟದಲ್ಲಿ ಏನು ಅಂದ್ರೆ ಎರೆಹುಳ ಗೊಬ್ಬರ ಮಾಡಿದ್ರು ಅಥವಾ ಏನು? ಇರುವೆ ಅನ್ನೋದಕ್ಕಿನ್ನ ಕೆಂಜಗ ಅಂತ ಇಲ್ಲಿ ಆಡುಭಾಷೆಯಲ್ಲಿ ಕೆಂಜಗ ಅಂತಾರೆ. ಅದು ಅಡಿಕೆ ಸೀಸನ್ ಅಲ್ಲಿ ತೊಂದರೆ ಆಗುತ್ತೆ, ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಅದಿದ್ರು ಏನು ತೊಂದರೆ ಇಲ್ಲ? ತೊಂದರೆ ಏನಿಲ್ಲ, ಅದೇ ಕೆಡುವವರಿಗೆ ಸ್ವಲ್ಪ ತೊಂದರೆ ಅಷ್ಟೇ. ಅದು ಬಿಟ್ರೆ ಇನ್ ಯಾವ ತೊಂದರೆನೂ ಇಲ್ಲ. ಭೂಮಿಯ ಫಲವತ್ತತೆಗೂ ಅದಕ್ಕೂ ಸಂಬಂಧ ಇಲ್ಲ. ಅಡಿಕೆ ಅಂದ್ರೆ ವರ್ಷದ ಬೆಳೆ, ಅದಕ್ಕೆ ಜೀವನೋಪಾಯಕ್ಕೆ ತಾವೇನೇನು ಮಾಡ್ಕೊಂಡಿದ್ದೀರಿ? ಅಂತರ್ ಬೆಳೆಯಾಗಿ ಬಾಳೆ ಇದೆ. ಬಾಳೆ ಬಿಟ್ರೆ ತೋಟ ಸುತ್ತಲೂ ಹಣ್ಣಿನ ಮರಗಳಿದಾವೆ, ತೆಂಗಿದೆ ಪ್ರಮುಖವಾಗಿ. ಅಡಿಕೆ ಬಿಟ್ರೆ ತೆಂಗಿದೆ, ತೆಂಗಲ್ಲೂ ಉತ್ತಮ ಆದಾಯ ಇದೆ. ನಾವು ಈ ಸೀಸನ್ ಅಲ್ಲಿ ತೆಂಗು ತಿಂಗಳಿಗೊಂದ್ಸಲಿ ಬರುತ್ತೆ. ತೆಂಗನ್ನ ಹಸಿ ಕಾಯಿ ಕೊಡ್ತೀವಿ, ಇಲ್ಲ ಅಂದ್ರೆ ಗಿಟ್ಕು. ಹನ್ನೊಂದು ತಿಂಗಳು ಅದನ್ನ ಸ್ಟೋರ್ ಮಾಡಿಟ್ರೆ ಅದು ಗಿಟ್ಕ ಆಗುತ್ತೆ. ಆ ಗಿಟ್ಕನ್ನು ಇಲ್ಲೇ ಬಂದು ತಗೊಂಡೋಗ್ತಾರೆ. ಎಷ್ಟು ಮರಗಳಿದಾವೆ ನಮ್ಮಲ್ಲಿ? ಸುಮಾರು ಒಂದು 50-60 ಮರಗಳು ತೋಟದ ಸುತ್ತಲೂ ಹಾಕಿದೀವಿ. ಅದು ಮೇಂಟೆನೆನ್ಸ್ ಗೆ ಅಂತಾನೆ. ಈಗ ಖರ್ಚು, ಅಡಿಕೆ ಆದ್ರೆ ವರ್ಷಕ್ಕೊಂದ್ಸಲಿ, ಇದಾದ್ರೆ ತಿಂಗಳ ತಿಂಗಳ ಆದಾಯ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ತೆಂಗು ಹಾಕಿದ್ವಿ. ಯಾವ್ದು ತೆಂಗು? ಇದು ಇಲ್ಲೇ ತೆಂಗೆ ನಾವು ಹಾಕಿರೋದು, ಎಲ್ಲ ಲೋಕಲ್ ಅಲ್ಲೇ ಮಾಡ್ಕೊಂಡಿದ್ವಿ ಸಸಿ ಎಲ್ಲ. ನಮ್ ಲೋಕಲ್ ಸಸಿನೇ, ಉತ್ತಮವಾದ ಸಸಿ ತಗೊಂಡೆ ಹಾಕಿದೀವಿ. ಯಾವ್ದು ಹೈಬ್ರಿಡ್ ಯಾವ್ದು ಹಾಕಿಲ್ಲ. ಹಣ್ಣುಗಳ ಗಿಡನು ಹಾಕಿದೀನಿ ಅಂತ ಹೇಳಿದ್ರಿ, ಯಾವ್ಯಾವ ಹಣ್ಣು ಗಿಡ ಹಾಕಿದಿರ? ಹಲಸಿದೆ, ಮಾವಿದೆ, ಆಮೇಲೆ ನಿಂಬೆ ಹಣ್ಣು ಇದೆ. ಎಲ್ಲಿಂದ ಅವೆಲ್ಲ? ಅವೆಲ್ಲ ಇಲ್ಲೇ ಲೋಕಲ್, ನಮಗೆ ಗೊತ್ತಿದ್ದಂಗೆ. ಈಗ ಹಳೇದು ನಮ್ಮ ಒಟ್ಟಿಗೆ ತೋಟ ಇದ್ದಾಗ ಅದ್ರದ್ದು ಬೀಜಗಳನ್ನ ಸಂಸ್ಕರಿಸಿ ಅದನ್ನೇ ನಾವು ಸಸಿ ಮಾಡಿರೋ ಅಂತ ಹಣ್ಣಿನ ಬೀಜಗಳನ್ನ. ಈ ತೋಟದಲ್ಲಿ ಕೆಲವರೆಲ್ಲ ಬೀಟೆ ಸಾಗೋನಿ ಆತರ ಮರಗಳನ್ನು ಕೂಡ ನೆಡ್ತಾರೆ, ನೀವೇನಾದ್ರೂ ಮಾಡಿದ್ರೆ? ಹೌದು ಸರ್, ಇತ್ತು ಬೀಟೆ ಮರನೂ ಇದೆ, ತೇಗದ ಮರ ಸುತ್ತಲೂ ಇತ್ತು. ಬಟ್ ಈಗ ನಾವು ಮನೆ ಕಟ್ಟಕ್ಕೆ ಶುರು ಮಾಡಿದ್ರಿಂದ ಅದನ್ನು ಉಪಯೋಗಿಸ್ಕೊಂಡಿದೀವಿ. ಏನು ತೊಂದರೆ ಆಗಿಲ್ಲ? ಏನು ತೊಂದರೆ ಆಗಿಲ್ಲ. ನೀವೇ ಬೆಳೆದಿರತಕ್ಕ? ನಾವೇ ಬೆಳೆದಿರ. ಒಟ್ಟಿನಲ್ಲಿ ಒಂದು ತೋಟದಿಂದ ಇಷ್ಟೆಲ್ಲ ಉಪಯೋಗ ನಿಮಗೆ ಆಯ್ತು? ಆಗಿದೆ ಆಗಿದೆ, ಹೌದು ಆಗಿದೆ. ಖರ್ಚಿನ ಬಗ್ಗೆ ಹೇಳಿದ್ರಿ, ಆದಾಯದ ಬಗ್ಗೆ ಏನ್ ಹೇಳ್ತೀರಿ? ಆದಾಯ ಉತ್ತಮವಾಗಿ ನಿರ್ವಹಣೆ ಮಾಡಿದ್ರೆ ಉತ್ತಮ ಆದಾಯವನ್ನು ತೆಗಿಬಹುದು ಅಂತ ನಾನು ಹೇಳ್ತೀನಿ. ಉತ್ತಮ ಅಂದ್ರೆ ಕರೆಕ್ಟ್ ಟೈಮಿಗೆ ಗೊಬ್ಬರ ಹಾಕೋದು, ನೀರ್ ಮೇಂಟೈನ್ ಮಾಡ್ಬೇಕು. ಅತಿಯಾದ ನೀರು ತೋಟಕ್ಕೆ, ಅಡಿಕೆ ತೋಟಕ್ಕೆ ಅತಿ ನೀರಾದ್ರೂ ಕಷ್ಟ, ನೀರಿಲ್ಲ ಅಂದ್ರೂ ಕಷ್ಟ. ಆದ್ರಿಂದ ನೀರನ್ನ ಹಿತಮಿತವಾಗಿ ಬಳಸಿದ್ರೇನೆ ಉತ್ತಮ ಅಂತ ಹೇಳ್ತೀನಿ. ಪ್ರಾರಂಭದ ದಿನದಲ್ಲೂ ಈ ದಿನಕ್ಕೂ ಎಷ್ಟು ಅಂತರ ನಿಮಗೆ ಆದಾಯ ಬಂದಿದೆ? ಅದೇ ಮುಂಚೆ 8 ಕ್ವಿಂಟಲ್, ಎಕರೆಗೆ 8 ಕ್ವಿಂಟಲ್ ಬೆಳಿತಿದ್ವಿ. ಈಗ ಹೆಚ್ಚು ಕಮ್ಮಿ 12 ಕ್ವಿಂಟಲ್ ವರ್ಗೂ ಬೆಳಿತಿದ್ದೀನಿ ಎಕರೆಗೆ. ಸಂಪೂರ್ಣ 4 ಎಕರೆ ಬಗ್ಗೆ ಹೇಳೋದಾದ್ರೆ? 4 ಎಕರೆಗೆ ಅಂದ್ರೂ ಏನಿಲ್ಲ ಅಂದ್ರೂ ಒಂದು 48 ಕ್ವಿಂಟಲ್ ವರ್ಗೂ ಅಡಿಕೆ ಬೆಳಿಬಹುದು ಅಂತ ಹೇಳ್ತೀನಿ. ನೀವೆಷ್ಟು ಬೆಳೆದಿದ್ದೀರ? ನಮ್ 48 ಕ್ವಿಂಟಲ್ ಆಗಿದೆ. ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಿ ಕೊಡ್ತೀರಿ, ನೀವೇ ಚೇಣಿ ಮಾಡ್ತೀರೋ ಹೇಗೆ? ಅಡಿಕೆ ಎಲ್ಲ ನಾವೇ ಮಾಡಿಬಿಟ್ಟು, ಇಲ್ಲಿ ತುಮಕೋಸ್ ಅಂತ ಇದೆ ಚನ್ನಗಿರಿಯಲ್ಲಿ ಸಹಕಾರ ಸಂಘ, ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದೆ. ಅವರು ಯಾವ ರೀತಿ ನಿಮಗೆ ಪೇಮೆಂಟ್ ಯಾವ ತರ ಮಾಡ್ತಾರೆ? ಅದೆಲ್ಲ ಟೆಂಡರ್ ಬರೀತಾರೆ, ಅದೆಲ್ಲ ಅಲ್ಲೊಂದು ಅಕೌಂಟ್ ಇರುತ್ತೆ, ಅಕೌಂಟ್ ಅಲ್ಲಿ ನಮ್ಮ ಹಣನ ಹಾಕ್ತಾರೆ, ಅಲ್ಲಿಂದ ನಮಗೆ ಹಣ ಕೊಡ್ತಾರೆ. ಒಟ್ಟಿನಲ್ಲಿ ರೈತ ಸ್ನೇಹಿ ಅದು. ಕಡೆಯದಾಗಿ ಬೇರೆ ಯುವಕರಿಗೆ ತೋಟ ಮಾಡ್ಬೇಕು ಮಾಡಬಾರ್ದು ಅಂತ ಅನ್ಮನ್ಸಿರ್ತಕ್ಕಂಥವ್ರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳ್ಬೇಕು ಅಂದ್ರೆ, ಯಾರು ಓದಿ ಕೆಲಸ ಮಾಡ್ಕೊ ಅನುಭವ ಇಲ್ದರು ದಯವಿಟ್ಟು ಫಸ್ಟ್ ತಿಳ್ಕೊಂಡು ಕಮ್ಮಿ ಅಂದ್ರೆ 1 ಎಕರೆ 2 ಎಕರೆಯಿಂದ ಪ್ರಾರಂಭ ಮಾಡ್ಬೇಕು. ನಾನು 10 ಎಕರೆ ಮಾಡಿದೆ, ನಿರ್ವಹಣೆ ಮಾಡಕ್ಕಾಗದೆ ಕೊಟ್ಟೆ, ಆ ರೀತಿ ಆಗ್ಬಾರ್ದು. ಆದ್ರಿಂದ 1-2 ಎಕರೆಯಲ್ಲೇ ಆರಂಭಿಸಿ ಅದರಲ್ಲಿ ಲಾಭಾಂಶ ಪಡೆದ್ರೆ ಮುಂದೆ ಮಾಡಕ್ಕೆ ಅನುಕೂಲ ಅಂತ ಹೇಳ್ತೀನಿ. ನಿಮ್ ತಂದೆಯವ್ರು ಏನ್ ಹೇಳ್ತಾರೆ? ಇಲ್ಲ ಚೆನ್ನಾಗಿ ಮಾಡ್ಕೊಂಡೋಗಿದ್ದಾನೆ ಅಂತ ಅವ್ರ ಸ್ನೇಹಿತರಿಗೆಲ್ಲ ಹೇಳ್ತಾರೆ, ಅದು ನಮಗೆ ಗೊತ್ತಾಗಿದೆ. ಇಷ್ಟು ವರ್ಷ ಮಾಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಕೃಷಿಯಲ್ಲೇ ಒಳ್ಳೆ ಜೀವನ ಇದೆ ಅಂತ ಅನ್ಕೊಂಡಿದ್ದೀನಿ. ತಮ್ಮ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನೇ ಓದ್ಲಿ ಕೃಷಿನೂ ಒಂದು ಅಂಗವಾಗಿರ್ಬೇಕು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಒಳ್ಳೇದು ಸುನಿಲ್ ಅವರೇ, ತಾವು ಇದುವರೆಗೂ ಕೃಷಿ ಬಗ್ಗೆ ಹೆಚ್ಚು ಮಾಹಿತಿ ಏನಂದ್ರೆ ಅಡಿಕೆ ಕೃಷಿ ಬಗ್ಗೆ, ಬಾಳೆ ಕೃಷಿ ಬಗ್ಗೆ ತಮ್ಮ ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಹಾಗಾಗಿ ತಮಗೆ ಆಕಾಶವಾಣಿ ಕೇಂದ್ರದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಡಿಕೆ ಬಾಳೆ ಕೃಷಿಯ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಸುನಿಲ್ ಜಿಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 91-78 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿತ್ರದುರ್ಗ ಜಿಲ್ಲೆ ಕೂನಬೇವಿನ ರಾಜಣ್ಣ ಮತ್ತು ತಂಡದಿಂದ ಕುಣಿತ.